ಉಣ್ಲಿಲ್ವನೋ ಬಸಣ ಅಂದ್ರೆ ಹ್ಮ್ ಹ್ಮ್ ಅಂತ ನನ್ನ ಪಾಡಿ ನನ್ನ ಸುಮ್ಮನಿದ್ ಬಿಟ್ರಿ ಅಂತೀರಾ? ಅಷ್ಟಲ್ದಲ್ಲಿ ಏನ್ ಹೇಳು, ಮೊನ್ನೆ ಕಾಣ್ಲಿಲ್ವೆ ಆ ಸಿದ್ದಪ್ಪನಿಗೆ ಮದ್ಯಪಾನ ಕುಡಿಬೇಡ ಕಣಪ್ಪ, ತಪ್ಪು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಕ್ ಹೋಗಿ ಎಷ್ಟು ಮಾತು ಕೇಳ್ಬೇಕಾಯ್ತು ಅಂತೀನಿ. ನೀನು ಹೇಳ ಗೌರವ. ದಾರಿಲೋಗೋ ಮಾರಿನ ಮನೆ ಒಕ್ಕೋಗು ಅಂದಂಗಾಯ್ತು. ಏನು ಮೂರ್ ಜನ ಗೆಳ್ತಿರು ಒಟ್ಟಿಗೆ ಪ್ರಯಾಣ ಇಟ್ಟಂಗೆ ಕಾಣುತ್ತೆ. ತಡಿರವ ಒಂದ್ ನಿಮಿಷ, ಆ ನಲ್ಲಿಲಿ ಆಗ್ಲಿಂದ ನೀರು ವ್ಯರ್ಥವಾಗಿ ಹೋಗ್ತಾ ಐತಿ, ನಿಲ್ಸಾದ್ರೂ ಬರ್ತೀನಿ. ಈಗ ಹೇಳಿ ಏನ್ ವಿಷಯ ಅಂತ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂದಂಗಾಯ್ತು. ನಾವು ನಲ್ಲಿ ಬಂದ್ ಮಾಡೋದ್ ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಶಿವಣ್ಣೆ ನಲ್ಲಿ ಬಂದ್ ಮಾಡಿ ಮಾತಿಗಿಂತ ಕೃತಿನೇ ಮುಖ್ಯ ಅಂತ ತಿಳಿಸ್ದಂಗಾತ್ ನೋಡ್ರವ. ಓಂ ಕಣವ, ನೂರ್ ಮಾತಿಗಿಂತ ಒಂದ್ ಕೆಲ್ಸ ಮುಖ್ಯ ಅಲ್ವೇ? ಅದ್ ಏನ್ ಭಾರಿ ಘನಂದಾರಿ ಕೆಲ್ಸ ಬಿಡ್ರವ ನಾನು ಮಾಡಿದ್ದು. ಅದನ್ನು ಮಾಡೋರು ದಿಕ್ಕಿಲ್ವಲ್ಲಪ್ಪ. ಮಾಡೋ ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕರು ಬೇಕಾದಷ್ಟು ಜನ ಸಿಗ್ತಾರೆ. ಯಾವ ಬೀದಿ ಯಾವ ಮೂಲೆ ಒಂದು ನೆಲ್ಲಿ ಏನಾದ್ರೂ ನೆಟ್ಗಿದವ ಎಲ್ಲ ಮುರಿದು ಮಿಠಾಯಿ ಮಾರೋರ್ಗೆ ಹಾಕಿದಾರ ಕಣವ. ಸಾರ್ವಜನಿಕ ಆಸ್ತಿ ಇರೋದೇ ಹಾಳು ಮಾಡೋಕೆ ಅನ್ನೋ ಜನಕ್ಕೆ ನಾವ್ ಏನ್ ಹೇಳೋದೋ ಏನೋ. ಇವರು ಬರೀ ನಲ್ಲಿ ಮುರಿತಾ ಇದೀವಿ ಅಂತ ತಪ್ಪು ತಿಳಿದಿದ್ದಾರೆ ಈ ಜನ. ಅವ್ರ ಮನೆದಾದ್ರೆ ಹಂಗ್ ಮಾಡ್ತಿದ್ರ? ಅದು ನಿಜ ಬಿಡವ. ಆದ್ರೂ ಶಿವಣ್ಣ, ನಲ್ಲಿ ತಾನೆ ಏನಪ್ಪ ಅವ್ರು ಮುರಿದಾಕಿದ್ದು? ಸತ್ಯ ಕಣವ, ಮೇಲ್ನೋಟಕ್ಕೆ ಆ ರೀತಿ ಸರಳವಾಗಿ ಕಾಣುತ್ತೆ, ಆದ್ರೆ ಆಳದಲ್ಲಿ ನಿಜವಾದ ಸತ್ಯ ಬೇರೆನೇ ಇದೆ. ಸ್ವಲ್ಪ ತಿಳಿಯಂಗೆ ಹೇಳಪ್ಪ. ವಿದ್ಯೆಗೆ ಅದರದೇ ಆದ ಗೌರವ ತೂಕ ಇದೆ ನಿಜ, ಆದ್ರೆ ವಿದ್ಯಾವಂತರು ಮಾತ್ರ ಬುದ್ಧಿವಂತರು ಅನ್ನೋ ಮಾತನ್ನ ನಾನು ಒಪ್ಪಲ್ಲ ಬಿಡು. ನೀನು ಹೇಳೋದ್ ನಿಜ ಕಣವ. ಶಿಕ್ಷಣ ಎಷ್ಟು ಮುಖ್ಯನೋ ಸಾಮಾಜಿಕ ಜ್ಞಾನನು ಕೂಡ ಅಷ್ಟೇ ಮುಖ್ಯ ಅಲ್ವೇ? ಮಾತು ಎತ್ತೆತ್ಲಗ ಹೋಗಿ ಮುಖ್ಯ ವಿಷಯನೇ ಮರ್ತೋಯ್ತು ನೋಡವ. ಅದು ನಾನು ಹೇಳಿದ್ದೇನು ಅಂತಂದ್ರೆ, ಅವ್ರು ಬರೀ ನಲ್ಲಿ ಮುರಿತಾ ಇದೀವಿ ಅಂತಕೊಂಡಿದ್ದಾರೆ, ಆದ್ರೆ ಈ ರೀತಿ ಮಾಡ್ತಾ ಮಾಡ್ತಾ ಮಾಡ್ತಾ ಮುಂದಿನ ತಲೆಮಾರನ ಬದುಕನೇ ಮುರಿತಾ ಇದಾರೆ ಅಂತ. ಯಾಕೋ ತಲೆಗೆ ಹುಳ ಬಿಟ್ಟಂಗಾಯ್ತು. ಏನೀ ಬಿಡಪ್ಪ, ಇಲಿ ಹೋಯ್ತು ಅಂದ್ರೆ ಇಲ್ಲ ಇಲ್ಲ ಹುಲಿನೇ ಹೋಯ್ತು ಅನ್ನೋ ತರ ಹೇಳ್ತಾ ಇದ್ದೀಯ. ಬರೀ ಒಂದ್ ಪ್ಲಾಸ್ಟಿಕ್ ನಲ್ಲಿ ಹಾಳ್ ಮಾಡಿದ್ರೆ ಒಂದ್ ತಲೆಮಾರಿನ ವಿಷಯನೇ ತಂದ್ಬಿಟ್ಟೆ ನೋಡಪ್ಪ ನೀನು. ಈ ಶಿವಣ್ಣನ ಕತೆ ಇದೇ ಆಗೋಯ್ತು, ಒಂದನ್ನ ಒಂಬತ್ ಮಾಡಿ ಹೇಳೋದೇ ಹೇಳೋದು. ಹಂಗೇನ ಇಲ್ಲ ಕಣ್ರವ್ವ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮೂರ ನೀರಿನ ವ್ಯವಸ್ಥೆನ ಯಾರು ಬೇಕು ಅವರು ಎಷ್ಟು ಬೇಕು ಅಷ್ಟು ಹಾಳ್ ಮಾಡಿಟ್ಟಿದ್ದೀವಿ. ಅದು ಸರಿ ಬಿಡು. ಪೈಪ್ ಲೈನ್ಗೆ ಆರೆ ಹಾಕೋದು, ಕಂಟ್ರೋಲ್ ವಾಲ್ ಕಿತ್ತಾಕೋದು, ಎಲ್ಲಿ ಬೇಕಲ್ಲಿ ಕಲೆಕ್ಷನ್ ತಗೊಳ್ಳೋದು. ಹಿಂಗಾದಾಗ ಎಲ್ಲಿ ಅಂದ್ರೆ ಅಲ್ಲೇ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತೆ. ಯಾವಾಗ ಅಂದ್ರೆ ಆವಾಗ ನದಿ ಹರಿದಂಗೆ ಹರಿಯುತ್ತೆ. ನೀರ್ ಬಿಡೋರು ಆನ್ ಮಾಡಿದ್ರೆ ತಾನೇ ನೀರ್ ಬರೋದು? ಅಂದಂಗೆ ಸುಮ್ ಸುಮ್ನೆ ನೀರ ಹರಿಯೋದ ಯಾಕೆ, ಹರಿಸೋದ ಯಾಕೆ? ಏನು ಆ ಯಪ್ಪನೇ ನೀರ್ ಬಿಡ್ಬೇಕಾ ಅಂತೇನ್ ಕಾನೂನು ಇಲ್ವಲ್ಲ ನಮ್ಮೂರ್ನಗೆ? ಒಳೆ ನೀರಿಗೆ ದೊಣೆ ನಾಯ್ಕನ ಅಪ್ಪಣೆ ಅಂತ ಅನ್ನೋ ಕಾಲ ಇದು. ಯಾರ್ ಬೇಕು ಅವರೇ ನೀರ್ ಬಿಟ್ಕಂತಾರೆ. ಕಾಲ ಸಕಾಲ ಒಂದೂ ಇಲ್ಲ. ಅಷ್ಟಲ್ದೆ ಏನು ಅಂತೀನಿ, ಅವರವರ ಕೆಲಸ ಅವರವ್ರ ಅಚ್ಚುಕಟ್ಟಾಗಿ ಮಾಡಿದ್ರೆ ಬೇರೆಯವ್ರ ಯಾಕೆ ಯಜಮಾನಿಕೆ ಮಾಡ್ತಾರೆ? ನೀರ್ ಬಿಡೋರ್ ಸರಿಯಾಗಿ ನೀರ್ ಬಿಟ್ರೆ ಬೇರೆಯವ್ರ ಯಾಕೆ ಮೂಗ್ ತೋರಿಸ್ತಾರೆ ಅಂತೀನಿ. ಸರಿಯಾಗಿ ಹೇಳ್ದೆ ನೋಡವ, ಯಾರ್ ಸರಿನೋ ಯಾರ್ ತಪ್ಪೋ ಒಂದು ಗೊತ್ತಾಗಲ್ ನೋಡವ. ಸಮಸ್ಯೆ ಇರೋದು ಇಲ್ಲೇ ನೋಡಿ, ನಾನ್ ದೊಡ್ಡವನು ಅಂತ ಒಬ್ಬ, ನಂದೇ ಸರಿ ಅಂತ ಇನ್ನೊಬ್ಬ, ನಾನೇನ್ ಕಮ್ಮಿನ ಅಂತ ಮತ್ತೊಬ್ಬ, ಹಿಂಗಾಗಿ ಕುಂತೈತಿ. ತಲ್ ತಲೆಗೆ ಪಟ್ಟ ಹೊಟ್ಟೆಗಿಲ್ದೆ ಕೆಟ್ಟ ಅಂತ ಹೇಳಲ್ವಿ. ಇನ್ನೊಬ್ಬರನ್ನ ಟೀಕೆ ಮಾಡೋ ಬದಲು ನಮ್ ನಮ್ ಕೆಲ್ಸನ ನಾವ್ ಸರಿಯಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಕಣ್ರಪ್ಪ. ಕೇಳೋಕೇನ ಸೊಗಸಾಗಿದೆ, ಇದೆಲ್ಲ ಸಾಧ್ಯವಾ? ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೆ ಹೇಳಿ ನೋಡೋಣ. ನೀನ್ ಹೇಳೋದ್ರಲ್ಲೂ ಅರ್ಥ ಐತೆ ಕಣವ್ವ, ಆದ್ರೂ ಇದನ್ನೆಲ್ಲರೂ ತಿಳ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಯಾಕಾಗಲ್ಲ ಹೇಳು. ಅದರಲ್ಲೂ ಮಣ್ಣು ಕಲ್ಲು ಗಾಳಿ ನೀರು ಗಿಡ ಮರ ಇವೆಲ್ಲ ಕೇವಲ ಒಬ್ಬರ ಸ್ವತ್ತು ಅಲ್ಲ. ಅಷ್ಟೇ ಯಾಕೆ, ಬರೀ ಒಂದೋ ಎರಡೋ ತಲೆಮಾರಿನ ಆಸ್ತಿ ಕೂಡ ಅಲ್ಲ. ಊನಣ, ಆದ್ರೆ ನಮ್ ತಾತನೋ ಅವ್ರ ತಾತನೋ ಉಳಿಸಿರೋ ನೀರನ್ನ ಕಾಪಾಡಿದ ಗಾಳಿಯನ್ನ ನಾವು ಬಳಸ್ತಾ ಇದ್ದೀವಿ ಅಂತ ನೀನ್ ಹೇಳ್ತಾ ಇರೋದು? ನೀನ್ ಒಳ್ಳೆ ಮಾತು ಹೇಳ್ದೆ. ಗಾಳಿ ನೀರು ಅವತ್ತಿಂದ ಇವತ್ತಿನ ತನಕ ನಿಂತಲ್ಲೇ ನಿಂತ್ಕೊಂಡಿರುತ್ತೆ ನವ. ನೀನ್ ಹೇಳಿದ್ ನಿಜ, ಬೆಕ್ಕಿಗ್ ಜ್ವರ ಬರೋಂಗ್ ಮಾತು. ಯಾಕ್ ಬೆಕ್ಕಿಗ್ ಜ್ವರ ಬರಬಾರ್ದು ಅಂತೀನಿ? ಅಕ್ಕಿ ಜ್ವರ ಇದ್ದಂಗೆ ಬೆಕ್ಕಿನ ಜ್ವರನು ಇರ್ಬೋದು ಅಂತ. ಅಕ್ಕಿ ಜ್ವರ ಬೆಕ್ಕಿನ ಜ್ವರದ ಮಾತಲ್ಲಿರ್ಲಿ ಬಿಡ್ರವ್ವ. ನಮ್ಮ ಹಿರಿಯರು ಪ್ರಕೃತಿನ ತುಂಬಾ ಗೌರವ ಮತ್ತು ಜವಾಬ್ದಾರಿಯಿಂದ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ನಾವೆಲ್ಲ ಇವತ್ತು ಇಷ್ಟರ ಮಟ್ಟಿಗಾದ್ರೂ ಬದುಕ್ತಾ ಇದ್ದೀವಿ. ಒಪ್ಪೋ ಮಾತ ಇದು ಅಂತೀಯ? ಖಂಡಿತ ಎಲ್ಲರೂ ಒಪ್ಪೋ ಮಾತೇ ಇದು ಬಿಡವ. ನಮ್ಮ ಅಜ್ಜ ನಮ್ಮ ಅಪ್ಪಗಳು ಈ ಮರ ಗಿಡ ಬಾವಿ ಕೆರೆ ಪ್ರಾಣಿ ಪಕ್ಷಿ ಎಲ್ಲವನ್ನು ಎಷ್ಟು ಭಾವಿಸ್ತಾ ಇದ್ರು ಅಂತೀನಿ. ಹ್ಮ್ ಕಣವ, ಅಷ್ಟಲ್ದಲ್ಲೇ ಏನು, ಎಲ್ಲ ಹಬ್ಬಕ್ಕೂ ಒಂದ್ ಮರ ಇಲ್ಲ ಒಂದ್ ಗಿಡ ಒಂದ್ ಪ್ರಾಣಿ ಇಲ್ಲ ಒಂದ್ ಪಕ್ಷಿನ ಪೂಜೆ ಮಾಡ್ತಾ ಇದ್ದಿದ್ದು ಅದಕ್ಕೆ ಅಂತ ಕಾಣುತ್ತೆ. ಅವ್ರ ಕಾಲಕ್ಕೆ ಇದ್ದ ತಿಳುವಳಿಕೆ ನಮ್ ಕಾಲಕ್ಕೆ ಇದೆಯೋ ಇಲ್ವೋ ಅಂತೀನಿ, ಅನುಮಾನ ಆಗುತ್ತೆ ನನಗೆ. ಅಷ್ಟು ಜ್ಞಾನ ನಮಗಿದ್ದಿದ್ರೆ ಇಷ್ಟೆಲ್ಲ ಅವಿವೇಕ ಅಧ್ವಾನ ಯಾಕಾಗ್ತಾ ಇತ್ತು ಹೇಳು. ಅದೇನಪ್ಪ ಅಂತ ಅಧ್ವಾನ? ಎಲ್ಲ ಕಾಲಕ್ಕೂ ಒಂದೇ ರೀತಿ ಬುದ್ಧಿ ಜ್ಞಾನ ಇರ್ಬೇಕು ಅಂದ್ರೆ ಅದ್ಯಾರು ಒಪ್ತಾರೆ ಹೇಳು. ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಆಗಿನದೇ ಆದ ಅರಿವು ಅರ್ಥ ಇರ್ಬೇಕು ಇರುತ್ತೆ ಅನ್ನೋದು ನನ್ನ ಮಾತು. ಕಣವ, ಹಿಂದಿನ ಕಾಲದ್ದು ಮಾತ್ರ ಸರಿ, ಇವತ್ತಿಂದೆಲ್ಲ ತಪ್ಪು ಅನ್ನೋದನ್ನ ಯಾರು ಒಪ್ಪಕ್ಕಾಗಲ್ಲ ಬಿಡ್ರಪ್ಪ. ಅವತ್ತಿಂದು ಇವತ್ತಿಂದು ಅನ್ನೋ ವಾದನೆ ತಪ್ಪು. ಒಳ್ಳೆ ವಿಷಯ ಯಾವ ಕಾಲದ್ದಾದ್ರೆ ಏನು, ಯಾವ ದೇಶದ್ದಾದ್ರೆ ಏನು. ಜ್ಞಾನಿಗಳು ಹೇಳಿಲ್ವೆ ಗುಣಕ್ಕೆ ಮತ್ಸರ ಉಂಟೆ ಅಂತ. ಅಷ್ಟಕ್ಕೂ ನಮ್ಮಗಳ ವಿವೇಕದಿಂದನೇ ಮಾಡಬಾರದು ಅಧ್ವಾನನೆಲ್ಲ ಮಾಡಿಟ್ಟಿದ್ದೀವಿ. ಅದೇನು ಮಾಡಬಾರದ್ದು ಮಾಡಿರೋದು. ಹೌದಪ್ಪ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳಕ್ಕಾದ್ರೂ ಪ್ರಯತ್ನ ಮಾಡಬಹುದು. ವಿಷಯಕ್ಕೆ ಬಾರಪ್ಪ, ಮೊದ್ಲು ಏನ್ ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ, ಸರಿ ಮಾಡೋದು ಹೆಂಗೆ ಅಂತ ಬಿಡಿಸಿ ಹೇಳು ಸ್ವಲ್ಪ. ಈಗ ಈ ನಲ್ಲಿ ಮುರಿದಾಕಿದ ವಿಷಯಕ್ಕೆ ಬರೋಣ. ನಮ್ದು ಒಂದು ಚಿಕ್ಕ ಹಳ್ಳಿ ಅಂತ ಅಂತ ಇಟ್ಕೊಳ್ಳಪ್ಪ. ಎಷ್ಟು ಮನೆ ಇರಬಹುದು? ಒಂದ್ 200 ಮನೆ ಇರಬಹುದು. ಇನ್ನೂ ಜಾಸ್ತಿ ಇದಾವೆ ಹೇಳು. ಒಂದೊಂದ್ ಮನೆ ಭಾಗ ಆಗಿ ಒಂದಿದ್ದದ್ ಎರಡು, ಎರಡಿದ್ದದ್ ಮೂರು ಆಗಿ ಕುಂತದವೆ. ಊರ್ ಹೊರಗೆ ಹೊಲ ತೋಟದಲ್ಲಿ ಕಟ್ಟಿರೋದೆಲ್ಲ ಸೇರಿದ್ರೆ ಒಂದ್ 400 ಮನೆ ಇರ್ಬೋದೇನೋ ಅಂತೀನಿ. ಇರ್ಬೋದು ಇರ್ಬೋದು. ಮನೆ ಮಾತ್ರ 400, ಮನೆ 400, ಇರೋ ಜನ ಬರೀ 800 ಅನ್ನಂಗಾಯ್ತೆ. ಬದುಕು ಬಾಳು ಹೊಟ್ಟೆ ಬಟ್ಟೆ ಅಂತ ಇಲ್ಲಿರೋರ್ಗಿಂತ ಬೇರೆ ಊರಿಗೆ ವಲಸೆ ಹೋಗಿರೋ ಸಂಖ್ಯೆನೇ ಜಾಸ್ತಿ. ಅದಿರ್ಲಿ, 400 ಮನೆಗೆ 400 ನಲ್ಲಿ ಟ್ಯಾಂಕಿನ ಹತ್ರ ಬೀದಿಲಿ ಮೂಲೆ ಮುಡ್ಕಲ್ಲಿಂತ ಇನ್ನೊಂದ್ 50 ಅಂತ ಅಂದ್ಕೊಳ್ಳಿ. ಇರಬಹುದು. ಆದ್ರೆ ಎಲ್ಲಾ ನಲ್ಲಿಗೂ ನೀರು ಬರ್ಲೇಬೇಕು ಅಂತ ಏನಿಲ್ವಲ್ಲ. ಕೆಲವು ಭಾಗದಲ್ಲಿ ಆಗ್ಲೂ ರಾತ್ರಿನೂ ನೀರು ಹರಿದ್ರೆ ಮತ್ ಕೆಲವು ಮನೆಗಳಿಗೆ ತಿಂಗ್ಳಿಗೊಂದ್ಸಾರಿ ನೀರ್ ಬಂದ್ರು ಬರೋದ್ ಭಂಗ ಅಂತೀನಿ. ಕಣವ ನೀನ್ ಸರಿಯಾಗಿ ಹೇಳ್ದಿ. ಉಂಡವನು ಹೊಟ್ಟೆ ಬಿರಿಯಂಗುಂಡ, ಇಲ್ದವನು ಉಪವಾಸ ಸತ್ತ ಅನ್ನಂಗೆ ಆಗಿದೆ ನೋಡು. ನ್ಯಾಯ ರೀತಿಲಿ ಬಳಸಿದ್ರೆ ಎಲ್ರೂ ಬಳಸಿ ಮುಂದಕ್ಕೆ ಉಳಿಸ್ಬೋದು. ಏನ್ ಮಾಡೋದು, ಇರೋ ನಲ್ಲಿ ಅರ್ಧಕ್ಕರ್ಧ ಮುರಿದು ಮಲಗಿದಾವೆ. ಲೆಕ್ಕ ಕೇಳಿದ್ರೆ ಭಯವಾಗುತ್ತೆ. ಕೊಚ್ಚೆ ಕೊಳಕು, ಓಡಾಡೋದ್ ಕಷ್ಟ, ಸೊಳ್ಳೆ ಜುಮ್ ಅಂತ ಬರ್ತವೆ ಅಂತೀನಿ. ಕಣವ, ಆ ಮಲೇರಿಯಾ ಡೆಂಗು ಚಿಕನ್ ಗುನ್ಯ ಬರ್ದಿ ಇನ್ನೇನ್ ಮಾಡುತ್ತೆ ಹೇಳು. ನೋಡಿ ಎಷ್ಟು ಸಮಸ್ಯೆ ಇದೆ. ಒಂದೊಂದು ನಲ್ಲಿಲಿ 20 ಬಿಂದಿಗೆ ನೀರು ವ್ಯರ್ಥವಾಗಿ ಹೋದ್ರೆ ಹಾಳು ಮಾಡಿರೋ ನಲ್ಲಿ ಲೆಕ್ಕ ಹಾಕಿದ್ರೆ ಕಡಿಮೆ ಅಂದ್ರು ಒಂದು ದಿನಕ್ಕೆ, ನಾನು ಹೇಳ್ತಾ ಇರೋದು ಬರೀ 10 ನಲ್ಲಿಗೆ 200 ಬಿಂದಿಗೆ ಆಯ್ತು. ಸುಮ್ನೆ ಇರಪ್ಪ, ಲಕ್ಷ ಕೋಟಿ ಅಂತ ಎದುರಿಸ್ಬೇಡ. 100 ನಲ್ಲಿಗೆ ಕಡಿಮೆ ಅಂದ್ರು 2000 ಬಿಂದಿಗೆ ಆಯ್ತು. ಕಣ್ಣೆದ್ರಿಗೆ ಎಷ್ಟು ನೀರು ಹರಿದು ಹೋಗ್ತಾ ಇದೆ, ಪ್ರತಿ ದಿವಸ ಇದನ್ನ ನಾವೆಲ್ಲ ನೋಡ್ತಾ ಇದೀವಿ. ಆದ್ರೂ ಅದು ನಮಗೆ ಅರ್ಥವೇ ಆಗಲ್ಲ. ಜೀವನ ಪೂರ್ತಿ ನಮಗೆ ಎಲ್ಲ ಗೊತ್ತು ಗೊತ್ತು ಅಂತ ಅಹಂಕಾರದಲ್ಲೇ ಬದುಕನ್ನ ಕಳೆದ್ ಬಿಟ್ವಿ ನೋಡವ. ಬರೀ ಒಂದ್ ಸಣ್ಣ ಹಳ್ಳಿಲಿ 2000 ಬಿಂದಿಗೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಕೇವಲ ಬರೀ 10 ಹಳ್ಳಿ ಲೆಕ್ಕಕ್ಕಿಟ್ಕೊಂಡ್ರು 20,000 ಬಿಂದಿಗೆ ಆಯ್ತು. 20,000 ಬಿಂದಿಗೆ ಅಂದ್ರೆ 2,00,000 ಲೀಟ್ರು. ಹೌದೌದು, ಹೇಳಿದ್ರೆ ಎದೆ ಜಲ್ಲನ್ನತ್ತಪ್ಪ ಕೇಳಿದ್ರೆ. ಕೇವಲ ಒಂದು ಗ್ರಾಮ ಪಂಚಾಯತಿ ಕತೆನೆ ಇಷ್ಟ ಆದ್ರೆ ಒಂದು ತಾಲೂಕ್ನಲ್ಲಿ ಎಷ್ಟು ಪಂಚಾಯತಿ ಬರ್ತವೆ, ಎಷ್ಟು 1,00,000 ಲೀಟರ್ ನೀರು ಹಾಳಾಗುತ್ತವ. ಅದು ಕೇವಲ 1,00,000 ಕೋಟಿ ಲೆಕ್ಕ ಅಷ್ಟೇ ಅಲ್ಲ ಕಂಡ್ರವ್ವ, ಅದನ್ನೆಲ್ಲ ಮೀರಿದ್ದು ಬದುಕು ಬಾಳು ಭೂಮಿ ಜೀವಿಗಳ ಪ್ರಶ್ನೆ ಇದು. ಯೋಚನೆ ಮಾಡ್ಬೇಕಾದ ಸಂಗತಿನೇ ಇದು. ಎಷ್ಟೋ ಜನ ಆಟೋ ಸ್ಟಾರ್ಟ್ನ ಆನ್ ಮಾಡಿರೋರು ಅದನ್ನ ಮರ್ತೇ ಬಿಡ್ತಾರೆ. ಬೇಕೋ ಬ್ಯಾಡ್ವೋ, ತೋಟಕ್ ನೀರ್ ಕಟ್ಟಿದ್ದು ಕಟ್ಟಿದ್ದೆ, ನೀರು ವೇಸ್ಟು, ನಮ್ ಭೂಮಿನೂ ಕೂಡ ಹಾಳಾಗ್ತಾ ಇದೆ ಅಂತೀನಿ. ಹಂಗೇನಿಲ್ ಬಿಡವ, ರೈತರಿಗೆ ಅಷ್ಟು ಜವಾಬ್ದಾರಿ ಇಲ್ಲ ಅನ್ನೋಕ್ಕಾಗಲ್ಲ. ಯಾರೋ ಒಬ್ರು ಇಬ್ರು ಆ ತಪ್ಪನ್ನ ಮಾಡ್ಬೋದು, ಎಲ್ಲರೂ ಹಂಗೆ ಇರ್ತಾರ? ಮೇಲಾಗಿ ಕರೆಂಟ್ ಏನ್ 24 ಗಂಟೆನೂ ಇರುತ್ತಾ? ಎಲ್ರು ಒಂದೇ ರೀತಿ ಇರಲ್ಲ. ತಿಳುವಳಿಕೆ ಇರೋ ಜನ ಯಾರು ಆ ರೀತಿ ಮಾಡಲ್ಲ ಬಿಡಿ. ಆದ್ರೆ ಒಂದೂರಿಗೆ ಬರೀ 10 ಜನ ಈ ಕೆಲಸ ಮಾಡಿದ್ರು ಸಾಕು, ಮತ್ತೆ ಅಲ್ಲಿಗೆ ಬರುತ್ತೆ, ಕೋಟಿ ಲೀಟರ್ ಲೆಕ್ಕಕ್ಕೆ ಬಂದಿಲ್ಲತ್ತಲ್ಲ. ಹಾಳಾಗಿರೋ ಪೈಪ್ ಲೈನ್ ಎಷ್ಟೋ, ಅಲ್ಲಲ್ಲಿ ಲೀಕ್ ಆಗಿ ಸುಮ್ನೆ ಹೋಗ್ತಾ ಇರೋ ನೀರೆಷ್ಟೋ. ನಮ್ ತೋಟದ ಹೊಲದಲ್ಲೇ ಬೇಕಾದಷ್ಟು ಇಂಥ ಅವ್ಯವಸ್ಥೆ ಇದೆ. ಅವರಿವರ ಸುದ್ದಿಗೆ ಮಾತಾಡ್ತೀವಿ, ನಮ್ ತಟ್ಟೆಲೆ ಕತ್ತೆ ಸತ್ ಬಿದ್ದಿದೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಮನುಷ್ಯನ ನಡವಳಿಕೆ ಹಂಗೆ ಅಲ್ವೇನವ್ವ? ಸರ್ವಜ್ಞನೇ ಹೇಳಿದ್ವಿ, ಆಡದಲೇ ಮಾಡುವನು ರೂಢಿಯೊಳಗುತ್ತಮನು ಅಂತ. ದೀಪದ ಕೆಳಗೆ ಕತ್ಲೆ ತಾನೇ? ಸತ್ಯ ಹೇಳ್ದೆ ಕಣ್ಣ, ಮೊದಲು ನಮ್ಮನ್ನ ನಾವು ತಿದ್ಕೋಬೇಕು, ಆಮೇಲೆ ಬೇರೆಯವ್ರ ವಿಷಯ ಮಾತಾಡ್ಬೇಕು. ಅದೇನೇ ಆಗ್ಲಿ, ನಾವು ಚಿಕ್ಕವರಿದ್ದಾಗ ಈ ಮಟ್ಟಿಗೆ ನೀರು ವ್ಯರ್ಥವಾಗಿ ಹೋಗ್ತಾ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಅವಾಗೆಲ್ಲ ಜನಸಂಖ್ಯೆ ಇಷ್ಟೊಂದು ಇರಲಿಲ್ಲ, ಯಂತ್ರ ಬಳಕೆನೂ ಈ ಮಟ್ಟಿಗೆ ಇರಲಿಲ್ಲ ಅಂತೀನಿ. ಹಿಂಗಾಗಿ ಎಲ್ಲದರ ಬಳಕೆಗೂ ಒಂದು ಮಿತಿ ಇರೋದು. ಮನುಷ್ಯ ಬುದ್ಧಿವಂತ ಆದಂಗೆ ಆದಂಗೆ ಪ್ರಕೃತಿನ ಹಾಳು ಮಾಡಿಟ್ಟ. ಈಗ ನಾವು ಬಳಸ್ತಾ ಇರೋ ನೀರು ಎಷ್ಟು ಲಕ್ಷ ವರ್ಷಗಳಿಂದ ಈ ಭೂಮಿಯ ಒಳಗೆ ಇಂಗಿ ಇಂಗಿ ಇಂಗಿ ಬಂಗಾರದಂಗೆ ಬಚ್ಚಿಟ್ಕೊಂಡಿತ್ತು. ಯಾವ ಕಾಲಕ್ಕೆ ಯಾರ ಬಳಕೆಗೆ ಎಷ್ಟು ಬೇಕೋ ಅಷ್ಟು, ಯಾವ ಜೀವಿಗೆ ಎಷ್ಟು ಉಪಯೋಗ ಬೇಕೋ ಅಷ್ಟು, ಅಷ್ಟು ಮಟ್ಟಿಗೆ ಸಿಕ್ತಾ ದತ್ತಾ ಈ ಭೂಮಿನೂ ಉಳಿಸ್ತಾ ಇತ್ತು, ತಾನು ಉಳಿತಾ ಇತ್ತು, ನಮ್ಮನ್ನು ಉಳಿಸ್ಕೊಂಡು ಬಂತು. ನೀರು ಅನ್ನೋದನ್ನ ಕಾರ್ಖಾನೆಯಲ್ಲಿ ತಯಾರು ಮಾಡೋಕ್ಕಾಗುತ್ತಾ ಹೇಳಿ, ಇರೋದನ್ನ ಮಿತವಾಗಿ ಬಳಸೋದನ್ನ ಎಲ್ಲರೂ ಕಲಿಬೇಕಾಗಿದೆ. ಆದರೆ ಈಗ ನೋಡಿ ಏನಾಗಿದೆ, ಕುಂಬಾರನೇ ವರ್ಷ ದೊಣ್ಣಿ ನಿಮಿಷ ಅನ್ನಂಗೆ ಮಾಡಿಕ್ಕಿದ್ದೀವಿ. ಅದಕ್ಕೆ ಅಲ್ವೇಣ, ತಲೆ ತಲಾಂತರದ ವಿಷಯ ಇದು ಅಂತ ನೀನು ಹೇಳಿದ್ದು ಈಗ ನನಗೆ ಅರ್ಥ ಆಗ್ತೈತೆ ನೋಡಪ್ಪ. ತಿಳಿಯೋಕೆ ಎಷ್ಟು ಸಂಗತಿ ಇದೆ, ನಮ್ಮ ಹಿರಿಯರು ನಮಗೆ ಅಂಥ ಪ್ರಕೃತಿಯನ್ನ ಎಷ್ಟು ಜಾಪಾನವಾಗಿ ಉಳಿಸ್ಕೊಟ್ಟೋಗಿದಾರಪ್ಪ. ಹೌದವ್ವ, ಭಗವಾನ್ ಬುದ್ಧ್ರೆ ಹೇಳಲ್ವಾ, ಆಸೆಯ ದುಃಖಕ್ಕೆ ಕಾರಣ ಅಂತ, ಅಗತ್ಯಕ್ಕಿಂತ ಹೆಚ್ಚು ಬಯಸೋದು ಬಳಸೋದು ಎರಡೂ ಒಳ್ಳೆಯದಲ್ಲ ನೋಡಿ. ಕೃಷಿ ಬಳಕೆ ಇರಲಿ, ಮನೆ ಬಳಕೆ ಇರಲಿ, ವೈಜ್ಞಾನಿಕವಾಗಿ ನೀರನ್ನು ಬಳಕೆ ಮಾಡೋದನ್ನ ನಾವೆಲ್ಲ ಕಲಿಬೇಕು. ನೀರಿನ ಮರುಬಳಕೆ ಕುರಿತು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಪ್ರಕೃತಿ ನಮಗಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಪ್ರಕೃತಿಗಾಗಿ ಬದುಕೋದನ್ನ ರೂಢಿಸಿಕೊಳ್ಬೇಕು. ಬರೀ ನಾವು ಬದುಕೋದಲ್ಲ, ನಮ್ಮ ಜೊತೆ ಇರೋ ಎಲ್ಲರನ್ನು ಬದುಕೋಕ್ ಬಿಡಬೇಕು. ನಿಸರ್ಗನ ನಾವು ನಾಶ ಮಾಡಿದ್ರೆ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತಾ ಇದೀವಿ ಅನ್ನೋ ಸತ್ಯ ನಮಗೆ ಗೊತ್ತಾಗಬೇಕಾಗಿದೆ. ಇರಲಿ, ಈಗ ಕೂಡ ಏನಾಗಿದೆ, ಇನ್ನಾದರೂ ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ನಮ್ಮ ಜವಾಬ್ದಾರಿ ನಿಭಾಯಿಸೋಣ, ಏನಂತೀರಿ? ಖಂಡಿತ ಆಗ್ಲಿ, ಖಂಡಿತ ಆಗ್ಲಿ. ಇದುವರೆಗೂ ನೀರೆಂಬ ನಿಧಿ ಕುರಿತ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು

ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ. ಹುಟ್ಟುತ್ತ ಹುಲ್ಲುವಾದೆ ಬೆಳೆಯುತ್ತ ಬಿದಿ